ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ. FM 100.6 ಆಕಾಶವಾಣಿ ಮೈಸೂರು. ಸಮಯ 6:51. ಆಕಾಶವಾಣಿ ಮೈಸೂರು FM 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜನ, ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೇ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ್ ಕೆ ಲಗ್ಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಇಸ್ಕೆ ಅತಿರಿಕ್ತ ಹಮಾರೆ ದೇಶ್ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು PGS ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೇ ಹೈ ಕಿ ಇಸ್ಮೇ ಪ್ರಮಾಣೀಕರಣ ಮಾತ್ರ 2-3 ಮಹೀನೋ ಮೇ ಹೋ ಜಾತಾ ಹೈ, ಜಬ್ಕಿ ಸಾಮಾನ್ಯ ಪರಿಸ್ಥಿತಿಯೋ ಮೇ ಇಸ್ಮೇ 2-3 ವರ್ಷ ಕಾ ಸಮಯ ಲಗ್ತಾ ಹೈ. ಅಂಡಮಾನ್ ನಿಕೋಬಾರ್ ಕೇಂದ್ರ ಶಾಸಿತ ಪ್ರದೇಶ ಕೆ ಕಾರ್ ನಿಕೋಬಾರ್ ಏವಂ ನೈನ್ ಕೌರಿ ದ್ವೀಪ ಸಮೂಹ ದೇಶ ಕೆ ಸರ್ವಪ್ರಥಮ ಐಸೆ ಪ್ರಮಾಣೀಕೃತ ಜೈವಿಕ ಕ್ಷೇತ್ರ ಹೈ. ಅಭಿ ಹಾಲ್ ಹೀ ಮೇ ಸಂಪೂರ್ಣ ಲಕ್ಷದ್ವೀಪ್ ಕೋ ಜೈವಿಕ ಖೇತಿ ಕೆ ರೂಪ ಮೇ ಪ್ರಮಾಣಿತ ಕಿಯಾ ಗಯಾ ಹೈ. ವರ್ಷ 2016 ಮೇ ಸಿಕ್ಕಿಂ ರಾಜ್ಯ ಪೂರ್ಣ ಜೈವಿಕ ಕೃಷಿ ರಾಜ್ಯ ಕೆ ರೂಪ ಮೇ ಪ್ರಮಾಣಿತ ಹೋ ಚುಕಾ ಹೈ. ಸುದೂರ್ ಉತ್ತರ ಮೇ ಹಿಮಾಲಯ ಶೃಂಖಲಾ ಕೆ ಬೀಚ್ ಸ್ಥಿತ ಲದ್ದಾಖ್ ನೆ ಭಿ ಪೂರ್ಣ ಜೈವಿಕ ಕೆ ಲಕ್ಷ್ಯ ಕಿ ಓರ್ ಬಢನಾ ಶುರು ಕರ್ ದಿಯಾ ಹೈ. ಆಶಾ ಹೈ ದೇಶ್ ಕೆ ಸಭಿ ರಾಜ್ಯ ಅಪ್ನೆ ಜೈವಿಕ ಕ್ಷೇತ್ರೋ ಕಾ ವಿಸ್ತಾರ ಕರೆಂಗೆ ಔರ್ ದೇಶ್ ಮೇ ಜೈವಿಕ ಕೃಷಿ ಕ್ರಾಂತಿ ಕೋ ಮಜಬೂತ್ ಕರ್ನೆ ಮೇ ಯೋಗದಾನ ದೇಂಗೆ. ಜೈವಿಕ ಉತ್ಪಾದೋ ಕಿ ದೇಶ್ ಔರ್ ವಿದೇಶೋ ಮೇ ಬಢ್ತಿ ಮಾಂಗ್ ತಥಾ ಜೈವಿಕ ಉತ್ಪಾದೋ ಕಾ ಬಢ್ತಾ ಬಾಜಾರ್ ಕಿಸಾನೋ ಕಿ ಉಪಭೋಕ್ತಾಓ ತಕ್ ಪಹುಂಚ್ ತಥಾ ಜೈವಿಕ FPO ದ್ವಾರಾ ಜೈವಿಕ ಕೃಷಿ ವ್ಯಾಪಾರ ಮೇ ಭಾಗೀದಾರಿ ಹಮಾರೆ ಕಿಸಾನೋ ಕೋ ಅಪ್ನಿ ಆಯ ಬಢಾನೆ ಕಾ ಅವಸರ ದೇ ರಹಾ ಹೈ. ಪಿಛಲೇ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ್ ದೋಗುನೆ ಸೆ ಅಧಿಕ ಬಢ್ಕರ್ 7,000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ್ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ್ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. Music ಬಡವರ ಆಶಾಕಿರಣ, ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಸವಿತಾ ಎಸ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹಸು ಸಾಕಣೆ ಮಾಡೋರು ಪಶು ವೈದ್ಯರನ್ನ ಅತಿ ತುರ್ತಾಗಿ ಕರೆಯುವಂಥ ಕೆಲವು ಸಂದರ್ಭಗಳಿದೆ. ಅದೇನಪ್ಪ ಅಂದರೆ ಹೆರಿಗೆನಲ್ಲಿ ಕಷ್ಟ ಆಗಬಹುದು, ಅಥವಾ ಬಹಳ ಹೊಟ್ಟೆ ಉಬ್ಬರಾಗಿ ಹಸು ನೋವಿನಿಂದ ಬಳಲಬಹುದು, ಕೆಲವೊಮ್ಮೆ ವಿಷಪ್ರಾಶನ ಆಗಿರುತ್ತೆ, ಬೆಂಕಿ ಅನಾಹುತದಿಂದ ನರಳ್ತಾ ಇರುತ್ತೆ, ರಸ್ತೆ ಅಪಘಾತಕ್ಕೊಳಗಾಗಿರುತ್ತೆ. ಅದೇ ರೀತಿ ಪ್ರಕೃತಿ ವಿಕೋಪಕ್ಕೊಳಗಾದ ಹಸುಗಳು ಅಂತ ಅಂದರೆ, ಈಗ ಮಳೆ ಬಂದು ಅಥವಾ ಪ್ರವಾಹ ಬಂದು ಹಸುಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಬಹುದು, ಅಥವಾ ಕೊಟ್ಟಿಗೆಗೆ ತೊಂದರೆ ಆಗಿ ಹಸುಗಳು ಅದರಲ್ಲಿ ಸಿಕ್ಕಾಕೊಂಡಿರ್ಬೋದು. ಹೀಗೆ ಹಲವಾರು ಸಂಗತಿ ಇರುತ್ತೆ. ಈ ಪಟ್ಟಿಗೆ ಕೆಚ್ಚಲು ಬಾವುನು ಸಹ ನಾವು ಸೇರಿಸಬಹುದು. ಏನಂದರೆ ಹೈನೋದ್ಯಮದ ದುಬಾರಿ ರೋಗ ಈ ಕೆಚ್ಚಲು ಬಾವು ಅಂತ ಹೇಳಬಹುದು. ಈ ಹೈನು ರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ಅದರ ನಿರ್ವಹಣೆ ಹೇಗೆ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಂಜನಗೂಡು ತಾಲೂಕು ತಾಯೂರು ಗ್ರಾಮದ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಟಿ ಸವಿತಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ನಾನು ಹೇಳಿದೆ ಹಸುಗಳಲ್ಲಿ, ಅದರಲ್ಲೂ ಹೈನು ರಾಸುಗಳಲ್ಲಿ ಏನೇನೇನೇನು ತೊಂದರೆಗಳು ಆಗತ್ತೆ ಅಂತ. ಅದರಲ್ಲಿ ಕೆಚ್ಚಲು ಬಾವು ಕೂಡ ಒಂದು. ಈ ಕೆಚ್ಚಲು ಬಾವು ಮತ್ತು ಅದರ ನಿರ್ವಹಣೆ ಹೇಗೆ ಅಂತ ತಿಳಿಸ್ಕೊಡಿ. ಮೊದಲಿಗೆ ಕೆಚ್ಚಲಿನ ಬಗ್ಗೆ ತಿಳಿಸ್ಕೊಡಿ. ಈ ಕೆಚ್ಚಲು ಅನ್ನೋದು ಒಂದು 4 ದುಗ್ಧ ಗ್ರಂಥಿಗಳಿಂದ ಕೂಡಿರುತ್ತೆ. ಪ್ರತಿ ಗ್ರಂಥಿಗೂ ಒಂದು ಪ್ರತ್ಯೇಕ ಮೊಲೆ ಇರುತ್ತೆ, ಮತ್ತು ಅದು ಹಾಲು ಹೊರಬರಲಿಕ್ಕೆ ಅದರಲ್ಲೇ ಒಂದು ನಾಳ ರಚನೆಯಾಗಿರುತ್ತೆ. ಒಂದು ದೊಡ್ಡ ರಕ್ತನಾಳ ಕೆಚ್ಚಲಿಗೆ ರಕ್ತ ಸಂಚಾರನ ಪೂರೈಸ್ತಾ ಇರುತ್ತೆ. ಯಾವುದೇ ಹೈನು ರಾಸುಗಳಲ್ಲಿ ಹೊಟ್ಟೆ ತಳಭಾಗದಲ್ಲಿ ಅಥವಾ ಈ ಕೆಚ್ಚಲಿನ ಬುಡದಲ್ಲಿ ಒಂದು ರಕ್ತನಾಳ ದಪ್ಪನಾಗಿ ಉದ್ದವಾಗಿ ಅಂಕುಡೊಂಕಾಗಿ ಇತ್ತು ಅಂದರೆ ಆ ಒಂದು ರಾಸು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಸಶಕ್ತವಾಗಿದೆ ಅಂತ ಹೇಳ್ಬೋದು. ಆಮೇಲೆ ಈ ರಕ್ತದ ಹರಿವಿನಿಂದ ರಕ್ತದಲ್ಲಿನ ಪೋಷಕಾಂಶಗಳನ್ನ ಬಳಸ್ಕೊಂಡು ಕೆಚ್ಚಲಿನಲ್ಲಿರೋ ಜೀವಕೋಶಗಳು ಅಂದರೆ ಆಲ್ವಿಯೋಲೈ ಅಂತ ಹೇಳ್ತೀವಿ, ಅವುಗಳು ಜೀವಕೋಶಗಳು ಹಾಲನ್ನು ಉತ್ಪಾದಿಸಿ ಅಲ್ಲೇ ಶೇಖರಣೆ ಮಾಡಿಕೊಳ್ಳುತ್ತೆ. ಈ ರಾಸು ಕೆಲವೊಮ್ಮೆ ಕರುವಿಗೆ ಹಾಲು ಉಣಿಸುವಾಗ ಅಥವಾ ವ್ಯಕ್ತಿಗಳು ಹಾಲನ್ನು ಕರೆಯುವಾಗ ಕೆಚ್ಚಲಿನಲ್ಲಿರೋಂತಹ ನರಗಳು ಪ್ರಚೋದನೆಗೊಂಡು ಆಕ್ಸಿಟೋಸಿನ್ ಅಂತ ಚೋದಕ ಅಂದರೆ ಹಾರ್ಮೋನ್ ಅದು ಬಿಡುಗಡೆಗೊಂಡು ಕೆಚ್ಚಲಿನಲ್ಲಿ ಶೇಖರಗೊಂಡು ಹಾಲು ನಾಳದ ಮೂಲಕ ಹೊರಬರುತ್ತೆ. ಈಗ ಕೆಚ್ಚಲಿನ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಈಗ ಕೆಚ್ಚಲು ಬಾವು ಇದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು, ಮತ್ತು ರೈತರಿಗೆ ಇದರಿಂದ ಬಹಳಷ್ಟು ಆರ್ಥಿಕ ನಷ್ಟ ಕೂಡ ಆಗುತ್ತೆ, ಹಸು ಕೂಡ ತುಂಬ ನೋವಿನಿಂದ ನರಳುತ್ತೆ, ಇದನ್ನೆಲ್ಲ ನಾವು ಕೇಳಿದ್ದೀವಿ. ಮತ್ತು ರೈತರು ಕೂಡ ಅದನ್ನು ಅನುಭವಿಸ್ತಾ ಇದ್ದಾರೆ. ಇದು ರೈತರಿಗೂ ಸಂಕಷ್ಟ, ಹಸುವಿಗೂ ಸಂಕಷ್ಟ. ಈ ಕೆಚ್ಚಲು ಬಾವು ಅಂದರೆ ಏನು ಮೇಡಮ್? ಈ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲು ಗ್ರಂಥಿಗಳಿಗೆ ಮೊಲೆ ತೊಟ್ಟಿನ ಮುಖಾಂತರ ಹೋಗಿ ಅಲ್ಲಿ ಕೆಚ್ಚಲು ಗ್ರಂಥಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಉಂಟು ಮಾಡಿದಾಗ ಅದು ಉರಿ ಊತ ಆಗಿ ಹಾಲು ಕೆಟ್ಟು ಹೋಗುತ್ತೆ. ಇದರಿಂದ ಕೆಚ್ಚಲು ಊತ ಕಂಡು ಬರುತ್ತೆ. ಇದನ್ನೇ ನಾವು ಕೆಚ್ಚಲು ಬಾವು ಅಂತ ಹೇಳ್ತೇವೆ. ಅಂದ್ರೆ ಆ ಸಮಯದಲ್ಲಿ ಹಸುಗೆ ತುಂಬಾ ನೋವಾಗತ್ತೆ. ಹಾಂ, ನೋವಾಗತ್ತೆ, ತುಂಬಾ ನೋವಾಗತ್ತೆ. ಈಗ ಈ ಕೆಚ್ಚಲು ಬಾವು ಅದರಿಂದ ಆಗುವಂತಹ ಕಷ್ಟ ಏನು ಅಂದ್ರೆ ಹಸು ಯಾವ ರೀತಿ ನೋವನ್ನ ಅನುಭವಿಸುತ್ತೆ? ಈ ಕೆಚ್ಚಲು ಬಾವು ಬಂದಿರೋ ಅಂಥ ಹಸುಗಳಲ್ಲಿ ಹಾಲಿನ ಇಳುವರಿ ಮತ್ತು ಅದರ ಗುಣಮಟ್ಟ ಎರಡೂ ಕೂಡ ಭಾರಿ ಕಡಿಮೆ ಆಗುತ್ತೆ. ಮತ್ತು ಇದನ್ನು ದುಬಾರಿ ರೋಗ ಅಂತ ಏನು ಹೇಳ್ತಾರೆ ಅಂದರೆ ಇದಕ್ಕೆ ಚಿಕಿತ್ಸೆಗೆ ತಗಲೋ ವೆಚ್ಚನೇ ಜಾಸ್ತಿ ಆಗುತ್ತೆ. ಇನ್ನೊಂದೇನೆಂದರೆ ಈ ಚಿಕಿತ್ಸೆ ನಂತರ ಕೂಡ ಹಾಲು ಉತ್ಪಾದನೆ ಮೊದಲಿನಂತೆ ಆಗೋದಕ್ಕೆ ಕನಿಷ್ಠ ಅಂದ್ರೂ 8-10 ದಿನಗಳು ಬೇಕಾಗತ್ತೆ. ಆಮೇಲೆ ಚಿಕಿತ್ಸೆ ನಂತರ ಕೂಡ ಹಾಲಿನ ಉತ್ಪಾದನೆಯಲ್ಲಿ 10-15% ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಸೋಲಿನಲ್ಲಿ 10 ಲೀಟ್ರ್ ಕೊಡ್ತಾ ಇದೆ ಅಂದರೆ ನಾವು 300 ದಿನಗಳಿಗೆ ಲೆಕ್ಕ ಹಾಕ್ಕೊಂಡ್ರೆ 3,000 ಲೀಟ್ರ್ ಕೊಡುತ್ತೆ. ಹಾಗೆಯೇ ಅದು 15%ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳೋದಾದರೆ ಅಲ್ಲಿಗೆ ಒಂದು 25 ರೂಪಾಯಿ ಹಂಗೆ ಒಂದು ಹಾಲಿಗೆ ಅಂತ ಲೆಕ್ಕ ಹಾಕಿದ್ರೆ ಒಂದು 11,250 ರೂಪಾಯಿನಷ್ಟು ನಷ್ಟ ಒಂದು ಹಸುವಿನಿಂದ ಆಗುತ್ತೆ. ಅದೇ ರೈತ ಒಂದು 10 ಹಸುಗಳನ್ನ ಏನಾದರೂ ಇಟ್ಕೊಂಡಿದ್ದ ಅಂತ ಅಂದರೆ ಒಟ್ಟಾರೆ ಎಷ್ಟು ನಷ್ಟ ಅನುಭವಿಸ್ತಾನೆ, ಅಷ್ಟು ಹಾಲಿನ ಪ್ರಮಾಣ ಕಡಿಮೆ ಆಗೋದ್ರಿಂದ ಅವನಿಗೆ ಅಷ್ಟು ಆರ್ಥಿಕ ನಷ್ಟ ಉಂಟಾಗತ್ತೆ. ಅಷ್ಟೇ ಅಲ್ಲದೆ ಈ ಚಿಕಿತ್ಸೆಯ ಸಮಯದಲ್ಲಿ ಪ್ರತಿಜೀವಕಗಳನ್ನ ಬಳಸೋದ್ರಿಂದ 2-3 ದಿನ ಹಾಲನ್ನ ಕುಡಿಬಾರ್ದು, ಯಾಕೆಂದ್ರೆ ಅದರಲ್ಲಿ ಈ ಪ್ರತಿಜೀವಕಗಳು ಹೊರಗಡೆ ಬರ್ತಾ ಇರತ್ತೆ, ಅಂತದನ್ನ ಮನುಷ್ಯರು ಕುಡಿಬಾರ್ದು ಅಂತ. ಕರುವಿಗೂ ಕೂಡ ಒಳ್ಳೇದಲ್ಲ. ಅದರಿಂದ ಆ ಹಾಲು ಕೂಡ ನಾವು ಚೆಲ್ಬೇಕಾಗತ್ತೆ, ಅದರಿಂದನೂ ನಷ್ಟ ಆಗತ್ತೆ. ಇನ್ನೊಂದೇನು ಅಂದರೆ ಕೆಲವೊಮ್ಮೆ ಸೋಂಕು ತಗುಲಿದ ಕೆಚ್ಚಲಿನಲ್ಲಿ ಶಾಶ್ವತವಾಗಿಯೇ ಹಾಲು ಬರದೇ ಇರೋ ಹಾಗೆ ಕೆಚ್ಚಲೇ ಹಾಳಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೂ ಕೆಲವೊಂದು ತೀವ್ರತೆ ಜಾಸ್ತಿ ಆದಾಗ ಹಸುಗಳು ಸಾವನ್ನಪ್ಪೋ ಸಾಧ್ಯತೆನೂ ಇರುತ್ತೆ. ಹಾಗೆಯೇ ರೋಗಯುಕ್ತ ಹಾಲು ಸೇವಿಸಿರೋ ಅಂಥ ಕರುಗಳಲ್ಲಿ ಅವಕ್ಕೂ ರೋಗ ತಗಲ್ಬಹುದು. ಮತ್ತೆ ಅವು ಕೆಲವೊಂದ್ಸರಿ ಅದನ್ನ ತಡ್ಕೊಳಕ್ ಆಗದೇ ಇರೋಂಥ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇದ್ದಾಗ ಸಾವನ್ನಪ್ಪಲುಬಹುದು. ಅಂದ್ರೆ ಇದು ಒಂದು ಹಸುವಿಂದ ಮತ್ತೊಂದು ಹಸು ಕಂಟತ್ತಾ ಇದು? ಹೌದು, ಇದು ಸಾಂಕ್ರಾಮಿಕ ರೋಗ ಅಂತಾನೆ ಅನ್ಬೋದು. ಈಗ ಕೊಟ್ಟಿಗೆನಲ್ಲಿ ಉದ್ದಕ್ಕೂ ಹಸುನ ಕಟ್ಟಿರ್ತಾರೆ, ಒಂದು ಹಸುಗೆ ಕೆಚ್ಚಲು ಬಾವು ಬಂತು ಅಂದ್ರೆ ಅದು ಮತ್ತೆ ಬೇರೆ ಹಸುಗೆ ಹರಡುತ್ತೆ. ಅಂದ್ರೆ ನಾವು ಅವಾಗ ಈ ಹಸುನ ಆ ಹಸುನಿಂದ ಬೇರೆ ಇಡಬೇಕಾಗುತ್ತೆ, ಬೇರೆ ಇಡಬೇಕಾಗತ್ತೆ. ಅದನ್ನ ಮುಂದೆ ನಿಯಂತ್ರಣ ಇದರಲ್ಲಿ ಹೇಳ್ತೀವಿ. ಹಾ ಹಾ, ಆಯ್ತು. ಈ ಕೆಚ್ಚಲು ಬಾವು ಯಾವ್ಯಾವ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಅಂತ? ಇದು ಮುಖ್ಯವಾಗಿ ಹಸು, ಎಮ್ಮೆ, ಕುರಿ, ಮೇಕೆ ಮುಂತಾದವುಗಳಲ್ಲಿ ಕೂಡ ಕಂಡು ಬರುತ್ತೆ. ಆದರೆ ಹೆಚ್ಚು ಹಾಲು ಕೊಡೋ ಅಂತ ಮಿಶ್ರ ತಳಿ ಹಸುಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ನಮ್ಮ ನಾಟಿ ತಳಿಗಳಲ್ಲಿ ಇದು ಅಷ್ಟು ಬರೋದಿಲ್ಲ, ಯಾಕಂದ್ರೆ ನಾಟಿ ತಳಿ ಹಸುಗಳು ಕಡಿಮೆ ಹಾಲು ಕೊಡುತ್ತೆ. ಕಡಿಮೆ ಹಾಲು ಈ HF ಅವುಗಳಿಗೆ ಹೋಲಿಕೆ ಮಾಡಿದಾಗ ಮಿಶ್ರ ತಳಿ ಹಸುಗಳು ಹೆಚ್ಚು ಹಾಲು ಕೊಡುತ್ತೆ. ಹಾಗಾಗಿ ಇವುಗಳಲ್ಲಿನೇ ಜಾಸ್ತಿ ಕಂಡು ಬರುತ್ತೆ. ಈ ಕೆಚ್ಚಲು ಬೇನೆ ಬರೋದಕ್ಕೆ ಕಾರಣಗಳು ಏನೇನು? ಈ ಕೆಚ್ಚಲು ಬೇನೆ ಬ್ಯಾಕ್ಟೀರಿಯಾ, ವೈರಸ್ ಮತ್ತೆ ಶಿಲೀಂಧ್ರಗಳಂತಹ ಸೂಕ್ಷ್ಮಾಣು ಜೀವಿಗಳಿಂದ ಬರುತ್ತೆ. ಕೆಲವೊಂದ್ಸರಿ ರೈತರು ಯಾವುದೋ ಒಂದು ಕಾರಣಕ್ಕೆ 6 ಗಂಟೆಗೆ ಕರಿಬೇಕಿರುತ್ತೆ ಹಾಲನ್ನು. ಇವತ್ತು 6 ಗಂಟೆಗೆ ಕರೀತಾರೆ, ಮಾರನೇ ದಿನ 7 ಗಂಟೆಗೆ ಹಾಲು ಕರೀತಾರೆ, ಇನ್ನೊಂದು ದಿನ 8 ಗಂಟೆಗೆ ಹಾಲು ಕರೀತಾರೆ. ಹೀಗೆ ನಿಗದಿತ ಸಮಯಕ್ಕೆ ಸರಿಯಾಗಿ ಕರೀಲಿಲ್ಲ ಅಂತ ಅಂದರೆ ಹಾಲು ಕೆಚ್ಚಲಲ್ಲೇ ಉಳ್ಕೊಳ್ಳುತ್ತೆ, ಆಗ ಅದು ಈ ಕೆಚ್ಚಲು ಬೇನೆಗೆ ಒಂದು ಕಾರಣ ಆಗುತ್ತೆ. ಇನ್ನೂ ಒಂದೇನಂದ್ರೆ ಕೆಲವೊಂದ್ಸರಿ ರೈತರಿಗೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಅಥವಾ ಯಾವುದೋ ಒಂದು ಅರ್ಜೆಂಟ್ ಬೇರೆ ಒಂದು ಕೆಲಸ ಬಿದ್ದಾಗ ಪೂರ್ತಿನ ಹಾಲು ಹಿಂಡಕ್ಕಾಗೋದಿಲ್ಲ. ಆಗ ಪೂರ್ತಿ ಹಾಲು ತೆಗೆದೆ ಹೋದರೂ ಕೂಡ ಹಾಲು ಕೆಚ್ಚಲಿನ ಗ್ರಂಥಿಗಳಲ್ಲಿ ಉಳ್ಕೊಂಡು ಅಲ್ಲಿ ರೋಗಾಣುಗಳು ಉಲ್ಬಣಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಆಗ ಕೆಚ್ಚಲು ಬೇನೆ ಕಂಡು ಬರುತ್ತೆ. ಅಂದ್ರೆ ಅವ್ರು ಹಾಲು ಕರೆದ್ರೆ ಸಂಪೂರ್ಣವಾಗಿ ಕರಿಬೇಕು. ಆಮೇಲೆ ಇವತ್ತು 6 ಗಂಟೆ ಮಾಡಿದ್ರೆ ಅದೇ ಈಗ 6 ಗಂಟೆ ನಾಳೆ 7 ಗಂಟೆ ಅವಾಗ ಅದು ಹಾಲು ಏನಾದ್ರೂ ಒಳಗಡೆ ಗಟ್ಟಿಯಾಗತ್ತೆ. ಅದು ಶೇಖರಣೆಗೊಂಡಂಗೆಲ್ಲ ತೆಗಿತಾ ಇದ್ದಷ್ಟು ಉತ್ಪತ್ತಿ ಜಾಸ್ತಿ ಆಗತ್ತೆ ಅಂತ ವಾಡಿಕೆ ಇರುತ್ತೆ. ಹಾಗಾಗಿ ಅವರು ಇವಾಗ 6 ಗಂಟೆಗೆ ಅದು ಒಂದು ಟೈಮ್ ಸೈಕಾಲಜಿ ಅಂತ ಏನ್ ಹೇಳ್ತೇವೆ ಅನಿಮಲ್ಸಿಗೂ ಕೂಡ ಇರುತ್ತೆ. ಅದು 6 ಗಂಟೆಗೆ ಕರೆದ್ರೆ ಮತ್ತೆ ನೆಕ್ಸ್ಟ್ ಡೇ 6 ಗಂಟೆಗೆನೆ ಕರಿಬೇಕು. ಮತ್ತೆ ಹಾಗೇನೆ ಅದು ರೊಟೀನ್, ಒಂದು ಪ್ರತಿದಿನ ರೊಟೀನ್ ಇಟ್ಕೊಳ್ಬೇಕಾಗತ್ತೆ. ನಾನು ಯಾರೋ ಒಬ್ರು ರೈತ ಮಹಿಳೆ ಹೇಳಿದ್ ಕೇಳಿಸ್ಕೊಂಡಿದ್ದೆ ಅಂದ್ರೆ ಮನೆಗೆ ಯಾರಾದ್ರೂ ಬರ್ತಾರೆ ಹಾಲು ಬೇಕು ಅಂದ್ರೆ ಆಗ್ಲೇ ಹೋಗಿ ಹಸುವಿನ ಕೆಚ್ಚಲಲ್ಲಿ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಂಡು ಬಂದು ನಾವು ಕಾಫಿ ಮಾಡ್ಕೊಳ್ತೀವಿ ಅಂದ್ರು. ಇದು ಸರಿ ಅನ್ಸುತ್ತಾ ಮೇಡಮ್? ಅದು ವೈಜ್ಞಾನಿಕವಾಗಿ ಅದು ಸರಿಯಲ್ಲ. ಅದನ್ನ ಕರ್ಕೊಂಡು ಬರಬಹುದು, ಅದು ಕೊಡುತ್ತೆ ಇಲ್ಲ ಅಂತಿಲ್ಲ, ಆದ್ರೆ ಇದು ಯಾವಾಗ್ಲೂ ಅದೇ ರೀತಿ ಮಾಡಕ್ಕಾಗಲ್ಲ. ಯಾವಾಗ್ಲೂ ಅವ್ರು ಅದೇ ಟೈಮಿಗೆ ಗೆಸ್ಟ್ ಬರಕ್ಕಾಗಲ್ಲ. ಇದು ಒಂದು ಟೈಮಿಂಗ್ಸ್ ಮೇಂಟೈನ್ ಮಾಡಿದ್ರೆ ಅದು ಅದೇ ಟೈಮಲ್ಲಿ ನೀಟಾಗಿ ಶೇಖರಣೆಗೊಂಡು ನಮ್ಗೆ ಅದು ಎಷ್ಟು ಹೊತ್ತಿಗೆ ಇಷ್ಟು ಹಾಲು ಕೊಡುತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಟೈಮಲ್ಲಿ ಕರೆಕ್ಟ್ ಕರೆದ್ರೆ ಒಳ್ಳೇದು. ಕೊಟ್ಟಿಗೆಯಲ್ಲಿ ಒಂದು ಹಸು ಮತ್ತೆ ಇನ್ನೊಂದು ಹಸು ನಡುವೆ ಜಾಗ ತುಂಬ ಕಡಿಮೆ ಇರುತ್ತೆ. ಈಗ ಒಂದು ಹಸು ಮಲಗಿರುತ್ತೆ, ಇನ್ನೊಂದು ಹಸು ಎದ್ದೇಳ್ಬೇಕಾದ್ರೆ ಅದ್ರ ಗೊರ್ಸನ್ನ ಅದ್ರ ಇನ್ನೊಂದು ಹಸುವಿನ ಕೆಚ್ಚಲ ಮೇಲೆ ಇಟ್ಟಾಗ ಆ ಕೆಚ್ಚಲು ಗಾಯ ಆಗೋಗುತ್ತೆ. ಅಂದ್ರೆ ಇದು ಯಾಕಾಗುತ್ತೆ ಅಂದ್ರೆ ಜಾಗ ಕಡಿಮೆ ಇದ್ದಾಗ ಹತ್ತತ್ರ ಕಟ್ಟಿರ್ತಾರೆ, ಆಗ ಈ ರೀತಿ ತೊಂದರೆ ಆಗುತ್ತೆ. ಆ ಗಾಯ ಆಗಿದ್ದನ್ನ ಗಮನಿಸ್ಕೊಳ್ದೆ ಹೋದಾಗ ಅಲ್ಲಿ ಕೆಚ್ಚಲು ಬೇನೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಕೆಲವೊಂದ್ಸರಿ ಅವುಗಳು ಮೇಯೋದಕ್ಕೆ ಹೊರಗಡೆ ಬಿಟ್ಟಿರ್ತಾರೆ, ಹೊರಗಡೆ ಅಲ್ಲಿ ಮೇಯಿಕೊಂಡು ಬಂದಾಗ ಬೇಲಿ ಏನೋ ತಗ್ಲಿ ಅದು ಕೆಚ್ಚಲಿಗೆ ಗಾಯ ಆಗಿರುತ್ತೆ. ಅದನ್ನು ನಾವು ಗಮನಿಸ್ಕೊಳ್ದೆ ಹೋದಾಗೂ ಕೂಡ ಅಲ್ಲಿ ಸೂಕ್ಷ್ಮಾಣುಗಳು ಒಳಗಡೆ ಹೋಗಿ ಕೆಚ್ಚಲು ಬೇನೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಅದು ರಾಸುಗಳು ಸ್ವಚ್ಛವಾಗಿಲ್ಲದೆ ಇರೋ ನೆಲ ಅಂದರೆ ಕೊಟ್ಟಿಗೆ ಗಲೀಜಾಗಿತ್ತು ಅಂತ ಅಂದರೆ ಅಂಥ ಸಂದರ್ಭದಲ್ಲೂ ಕೂಡ ಸಗಣಿಯಿಂದ ಈ ಸೂಕ್ಷ್ಮಾಣು ಜೀವಿಗಳು ಹೋಗಿ ಈ ರೋಗನ ಉಂಟು ಮಾಡುತ್ತೆ. ಇಷ್ಟೇ ಅಲ್ಲದೆ ಈ ಪರೋಕ್ಷವಾಗಿ ಈಗ ಕಾಲುಬಾಯಿ ಜ್ವರ ಇರ್ಬೋದು ಅಥವಾ ಸಿಡುಬು ಇಂಥ ಮುಂತಾದ ರೋಗಗಳು ಬಂದಾಗ್ಲೂ ಕೂಡ ಕೆಚ್ಚಲು ಬೇನೆ ಕಾಣಿಸ್ಕೊಳ್ಬಹುದು. ಅಂದ್ರೆ ಹಸುವಿನ ಕೊಟ್ಟಿಗೆ ಪರಿಸರ ಎಲ್ಲ ಸ್ವಚ್ಛವಾಗಿಡ್ಬೇಕು. ದಿನ ಹಸುಗಳಿಗೆ ಮೈ ತೊಳಿಬೇಕು. ಹೌದು, ಹಸುಗಳಿಗೆ ಮೈ ತೊಳಿಬೇಕು, ಕೊಟ್ಟಿಗೆ ಸ್ವಚ್ಛವಾಗಿರ್ಬೇಕು, ನಾವು ಹಾಲು ಕರೆಯೋರು ಕೂಡ ಸ್ವಚ್ಛವಾಗಿರ್ಬೇಕು. ಅದು ಮುಖ್ಯ. ಮೊದಲು ಎಷ್ಟೊಂದು ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ. ಹೌದು, ಅದರಿಂದ ಕೂಡ ಹಸುವಿಗೆ ತೊಂದರೆ ಆಗತ್ತೆ. ನಾವು ಹೇಗೆ ಅವುಗಳು ಹಾಗೆ ನೋಡ್ಕೊಳ್ಬೇಕು. ಹಾಲು ಹಿಂಡೋ ವ್ಯಕ್ತಿಗಳ ಕೈಗಳು ಕೂಡ ಸ್ವಚ್ಛವಾಗಿಲ್ಲ ಅಂತ ಅಂದಿದ ಪಕ್ಷದಲ್ಲಿ ಮತ್ತೆ ಉಗುರುಗಳು ಬೆಳೆಸ್ಕೊಂಡಿರ್ತಾರೆ ಕೆಲವೊಮ್ಮೆ, ಆ ಉಗುರುಗಳು ಹಾಲನ್ನ ಹಿಂಡುವಾಗ ಗಾಯಗಳಾಗತ್ತೆ. ಇದರಿಂದನೂ ಕೆಚ್ಚಲು ಬೇನೆ ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಈ ಹಾಲು ಹಿಂಡೋ ಪದ್ಧತಿ ಸರಿ ಇರಲಿಲ್ಲ ಅಂದಿದ ಪಕ್ಷದಲ್ಲಿ ಅದೇ ಏನ್ ಮಾಡ್ತಾರೆ, ಈ ಹೆಬ್ಬೆಟ್ಟನ್ನ ಮೊಲೆ ತೊಟ್ಟಿಗೆ ಒತ್ತು ಕೊಟ್ಟು ಹಿಂಡಿ ಕರೀತಾರೆ, ಅದು ಕೂಡ ನೋವಾಗುತ್ತೆ, ಅದಕ್ಕೆ ಗಾಯಗಳಾಗೋ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲದೆ ಈ ಹೆಬ್ಬೆರಳು ಮತ್ತೆ ತೋರು ಬೆರಳು ನಡುವೆ ಮೊಲೆ ಕೊಟ್ಕೊಂಡು ಹಿಂಡುವಂಥದ್ದು ಒಂದು ಪದ್ಧತಿ ಇದೆ, ಅದರಲ್ಲೂ ಕೂಡ ಕೆಚ್ಚಲು ಬೇನೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಮಾಡಿದ್ರೆ ನೋವಾಗುತ್ತೆ, ಅದು ಮೃದು ಸಾಫ್ಟ್ ಇರುತ್ತೆ, ಮೃದುವಾಗಿರುತ್ತೆ, ಹಾಗಾಗಿ ಅದನ್ನ ತುಂಬಾ ಸೂಕ್ಷ್ಮವಾಗಿನೇ ಹಿಂಡಬೇಕಾಗತ್ತೆ. ಕೆಚ್ಚಲು ಬೇನೆ ಬಂದ ರಾಸುವನ್ನ ಹಿಂಡಿ ನಂತರ ಕೈ ತೊಳಿದೇನೆ ಆರೋಗ್ಯವಂತ ರಾಸುಗಳನ್ನ ಹಿಂಡಿದ್ರೆ ಕೆಚ್ಚಲು ಬೇನೆಗೆ ಕಾರಣ ಆಗತ್ತೆ. ಮತ್ತೆ ಬಹಳಷ್ಟು ಕರುಗಳು ಬಹಳಷ್ಟು ದಿನಗಳವರೆಗೆ ಕೆಚ್ಚಲಿಂದನೇ ಹಾಲು ಕುಡಿಸೋದ್ರಿಂದ ಕೂಡ ಕೆಚ್ಚಲಿನ ಕರು ಕಚ್ಚಿ ಕಚ್ಚಿ ಗಾಯ ಆಗೋ ಸಾಧ್ಯತೆಗಳಿರುತ್ತೆ. ಗಾಯದಿಂದ ಮತ್ತೆ ಸೂಕ್ಷ್ಮಾಣು ಜೀವಿಗಳು ಹೋಗಿ ಈ ಒಂದು ಬೇನೆ ಬರೋ ಅಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಕೆಲವೊಂದ್ಸಾರಿ ಪೂರ್ಣ ಚಿಕಿತ್ಸೆ ಮಾಡಿಸ್ತಾ ಇದ್ದಾಗ ಕೆಲವೊಮ್ಮೆ ಬಂದಿರುತ್ತೆ ಕೆಚ್ಚಲು ಬಾವು ಬಂದಿರುತ್ತೆ, ಅದಕ್ಕೆ ವೈದ್ಯರಿಂದ ಔಷಧಿ ಕೊಡಿಸಿರ್ತಾರೆ, ಆದ್ರೆ ಅದು ಒಂದು ದಿನಕ್ಕೇನೆ ಕಡಿಮೆ ಆಗಿರುತ್ತೆ ಅನ್ಕೊಳ್ಳಿ. ರೈತರು ಬಿಟ್ಟು ಬಿಡುತ್ತಾರೆ ಅದನ್ನ, ಮತ್ತೆ ಪೂರ್ಣ ಮೂರು ದಿನದವರೆಗೆ ಅಥವಾ ಐದು ದಿನಗಳವರೆಗೆ ಅದನ್ನ ಕಂಟಿನ್ಯೂ ಮಾಡೋದಿಲ್ಲ. ಆಗ ಈ ಅಪೂರ್ಣ ಚಿಕಿತ್ಸೆ ಆಗೋದ್ರಿಂದನೂ ಕೂಡ ಅದು ಮತ್ತೆ ಮರುಕಳಿಸಬಹುದು. ನಿಲ್ಲಿಸ್ಬಿಡ್ತಾರೆ, ಮಾಡಬಾರ್ದು. ಅದು ಪೂರ್ತಿ ಚಿಕಿತ್ಸೆನ ಮಾಡಿಕೊಂಡ್ರೆ ಮಾತ್ರ ಅದು ಮತ್ತೆ ಮರುಕಳಿಸೋದು ಕಡಿಮೆ ಮಾಡಬಹುದು. ಈ ಕೆಚ್ಚಲು ಬಾವಿನ ವಿಧಗಳು ಮತ್ತೆ ಆ ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ. ಇದು ಕೆಚ್ಚಲು ಬಾವಿನ ವಿಧಗಳಲ್ಲಿ ನಾಲ್ಕು ರೀತಿ ಇದೆ. ಮಂದ ಸ್ವರೂಪದ ಕೆಚ್ಚಲು ಬೇನೆ, ಎರಡನೇದು ತೀವ್ರ ಸ್ವರೂಪದ ಕೆಚ್ಚಲು ಬೇನೆ, ಮೂರನೇದಾಗಿ ತೀವ್ರತಮ ಸ್ವರೂಪದ ಕೆಚ್ಚಲು ಬೇನೆ, ಮತ್ತೆ ನಾಲ್ಕನೇದಾಗಿ ಸುಪ್ತ ಸ್ವರೂಪದ ಕೆಚ್ಚಲು ಬೇನೆ ಅಂತ. ಈ ಮಂದ ಸ್ವರೂಪದ ಕೆಚ್ಚಲು ಬೇನೆಯಲ್ಲಿ ಹಾಲಿನ ಉತ್ಪತ್ತಿ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ, ಮತ್ತೆ ಹಾಲು ಕಾಯಿಸಿದಾಗ ಅದು ಹಾಲು ಕೆಟ್ಟು ಹೋಗುತ್ತೆ. ಹಾಲಿನಲ್ಲಿ ಸಣ್ಣ ಸಣ್ಣ ಗಡ್ಡೆಗಳು ಅಥವಾ ದಾರದಂಥ ಚೂರುಗಳು ಕಾಣಿಸ್ಕೊಳ್ಬೋದು. ಇನ್ನು ತೀವ್ರ ಸ್ವರೂಪದ ಕೆಚ್ಚಲು ಬೇನೆಯಲ್ಲಿ ಒಂದು ಮೊಲೆ ದಪ್ಪ ಆಗಿರ್ಬೋದು ಅಥವಾ ನಾಲ್ಕು ಮೊಲೆಗಳು ಕೂಡ ದಪ್ಪ ಆಗಿರ್ಬೋದು. ಇದು ಮುಟ್ಟಿದ್ರೆ ಬಿಸಿ ಆಗಿರುತ್ತೆ, ಮತ್ತೆ ಈ ಕೆಚ್ಚಲಿನಲ್ಲಿ ಊತ ಕಾಣಿಸ್ಕೊಳ್ತಿರುತ್ತೆ. ಊತ ಕಂಡು ಅದು ನೋವು ಇರುತ್ತೆ, ಅದಕ್ಕೆ ಮುಟ್ಟೋದಕ್ಕೂ ಹೋದ್ರೆ ಕಾಲು ಎತ್ತೋದು ಅಥವಾ ಹತ್ತಿರ ಬಿಟ್ಕೊಳ್ದೇ ಇರೋದು, ಈ ಒಂದು ಲಕ್ಷಣಗಳನ್ನ ತೋರಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಹಾಲು ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದು ಹಾಲು ಒಡಕಲಾಗಿ ಅಥವಾ ಮೊಸರು ಮೊಸರಂತೆ ಇಲ್ಲ ಅದು ನೀರಿನಂತೆ ಕೂಡ ಆಗಿರುತ್ತೆ. ರೈತರು ಕೆಲವೊಂದ್ಸರಿ ಹೇಳ್ತಾರೆ ಅವರೇನೆ ಈ ಒಂದು ಸ್ವರೂಪ ಇದ್ದಾಗ ಕೆಚ್ಚಲು ನೀರೊಡೆದಿದೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಹಾಲು ನೀರಿನಂತೆ ಬರ್ತಾ ಇದೆ, ಮತ್ತೆ ಹಾಲಿನಲ್ಲಿ ತುಂಬಾ ಗಡ್ಡೆಗಳು ಕಾಣಿಸ್ಕೊಳ್ತಾ ಇರುತ್ತೆ, ಹಾಲಿನ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಇನ್ನು ಮೂರನೇದಾಗಿ ತೀವ್ರತಮ ಸ್ವರೂಪದ ಕೆಚ್ಚಲು ಬಾವು, ಇದರಲ್ಲಿ ಲಕ್ಷಣಗಳು ಹೀಗಿರುತ್ತೆ. ಕೆಚ್ಚಲು ಊತ ಅತಿಯಾಗಿ ನೋವುಂಟು ಮಾಡುತ್ತೆ, ಕೆಚ್ಚಲು ಊದ್ಕೊಂಡಿರುತ್ತೆ, ಕೆಚ್ಚಲಿಂದ ನೀರಿನಂತ ದ್ರವ ಬರ್ತಾ ಇರುತ್ತೆ, ಮತ್ತೆ ಹಾಲು ಬರೋದು ಸಂಪೂರ್ಣ ನಿಲ್ಬಹುದು, ಜ್ವರ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಜ್ವರ ಇರೋದ್ರಿಂದ ಮೇವು ತಿನ್ನೋದನ್ನು ಕೂಡ ಕಡಿಮೆ ಮಾಡಿರುತ್ತೆ. ಹಸುಗಳಿಗೆ ಅದು ಕೆಚ್ಚಲು ಬಾವು ಜಾಸ್ತಿ ಆಗಿರೋದ್ರಿಂದ ಜೋತು ಬಿದ್ದಿರುತ್ತೆ, ಕಾಲು ಇಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲೇ ಇದ್ದಲ್ಲೇ ಕೂತ್ಕೊಂಡ್ ಬಿಡುತ್ತೆ, ಎದ್ದೇಳೋದಕ್ಕೂ ಕಷ್ಟ ಆಗುತ್ತೆ, ತುಂಬಾ ಭಾರ ಆಗ್ತಾ ಇರುತ್ತೆ, ಹೇಳೋದೇ ಇಲ್ಲ, ಅಲ್ಲೇ ಕೂತ್ ಬಿಡತ್ತೆ. ಈ ರೀತಿ ಸ್ವರೂಪದಲ್ಲಿ ಈ ಚಿಕಿತ್ಸೆ ಕೊಡಿಸಿದ್ರು ಕೂಡ ಕೆಲವೊಂದ್ಸರಿ ಫಲಕಾರಿ ಆಗೋದಿಲ್ಲ, ಕೆಲವೊಂದು ಹಸುಗಳು ಸಾವನ್ನಪ್ಪುವಂತ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಈ ಸೂಕ್ಷ್ಮಾಣು ಜೀವಿಗಳಿಂದ ಬರೋ ಅಂತ ನಂಜು ಪೂರ್ತಿ ಮೈಯನ್ನೆಲ್ಲ ಆವರಿಸಿಕೊಂಡು ಹಸುಗಳು ಸಾವನ್ನಪ್ಪುತ್ತೆ. ಅಂದ್ರೆ ಇಡೀ ದೇಹಕ್ಕೆ ಅದು ಆ ಇನ್ಫೆಕ್ಷನ್ ಎಲ್ಲ ಹರಡುತ್ತೆ. ನಾಲ್ಕನೇದಾಗಿ ಈ ಸುಪ್ತ ಸ್ವರೂಪದ ಕೆಚ್ಚಲು ಬಾವು, ಇದನ್ನ ಕಂಡು ಹಿಡಿಯೋದಕ್ಕೂ ಬಲು ಕಷ್ಟ, ಮತ್ತೆ ಪಶುಪಾಲಕರಿಗೂ ಕೂಡ ಬಲು ನಷ್ಟ. ಈ ರೀತಿ ಕೆಚ್ಚಲು ಬೇನೆಗಳಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಇಂಥ ಹಾಲಿನಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇದನ್ನ ಕೇವಲ ಪ್ರಯೋಗಾಲಯದಲ್ಲಿ ಮಾತ್ರ ಕಂಡುಹಿಡಿಬಹುದು. ಇಂಥ ಸಂದರ್ಭಗಳಲ್ಲಿ ರೋಗಯುಕ್ತ ಹಸುಗಳಿಂದ ಸೂಕ್ಷ್ಮಾಣು ಜೀವಿಗಳು ಬೇರೆ ಹಸುಗಳಿಗೂ ಕೂಡ ಹರಡುತ್ತೆ. ಅಂದ್ರೆ ಈಗ ಒಂದು ರೋಗ ಇರುತ್ತೆ, ರೋಗ ಬಂದಿರೋಂಥ ಹಸು ಇತ್ತು ಅಂದ್ರೆ ಇನ್ನೊಂದು ಆರೋಗ್ಯವಂತ ಹಸುವಿಗೆ ಬರೋದು ಅದು ಗೊತ್ತಾಗೋದಿಲ್ಲ, ಈ ಸುಪ್ತಾವಸ್ಥೆಯಲ್ಲೇ ಅಂದ್ರೆ ಇದಕ್ಕೆ ರೋಗ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಮತ್ತೆ ಇದನ್ನ ಮುಟ್ಟಿ ಆ ಹಸುನು ಮುಟ್ಟೋದ್ರಿಂದ ಅದು ಬರುತ್ತೆ, ಮತ್ತೆ ಹಾಲ್ನಲ್ಲೂ ಕೂಡ ಆ ರೋಗಾಣುಗಳು ಸೇರಿರೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಹಾಲ್ನ ಚೆನ್ನಾಗಿ ಕಾಯಿಸಿ ಕುಡಿಬೇಕು ಹೇಳ್ತಾರೆ. ಈ ರೀತಿ ರೋಗದಿಂದನೆ ಹೈನುಗಾರರಿಗೆ ತುಂಬಾ ಆರ್ಥಿಕ ನಷ್ಟ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಈ ತೀವ್ರ ಸ್ವರೂಪದ ಕೆಚ್ಚಲು ಬಾವುಗಿಂತ ಮೂರು ಪಟ್ಟು ಹೆಚ್ಚು ಆರ್ಥಿಕ ನಷ್ಟ ಆಗೋದು ಈ ಸುಪ್ತ ಸ್ವರೂಪದ ಕೆಚ್ಚಲು ಬಾವಿಂದಾನೆ. ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸಿರೋದಿಲ್ಲ, ಇವರು ಚಿಕಿತ್ಸೆ ಕೊಡಿಸೋದಕ್ಕೂ ಗೊತ್ತಾಗೋದಿಲ್ಲ, ಗೊತ್ತಾಗುವಷ್ಟರಲ್ಲಿ ಅದು ಮಿತಿ ಮೀರಿ ಹೋಗಿರುತ್ತೆ. ಈ ಕೆಚ್ಚಲು ಬೇನೆ ಬಂದಾಗ ಅದರ ತಪಾಸಣೆ ಹೇಗೆ ಮಾಡೋದು? ಈ ಕೆಚ್ಚಲಿನ ಗಾತ್ರ ಮತ್ತೆ ಅದರ ಆಕಾರ ಮತ್ತೆ ಬಣ್ಣಗಳಲ್ಲಿ ಬದಲಾವಣೆಗಳಾಗತ್ತೆ. ಅಷ್ಟೇ ಅಲ್ಲದೆ ಹಾಲಿನ ಬಣ್ಣ ವಾಸನೆ ಮತ್ತೆ ಸಾಂದ್ರತೆಗಳಲ್ಲೂ ಕೂಡ ಬದಲಾವಣೆಗಳನ್ನ ನಾವು ನೋಡ್ಬೋದು. ಈ ನೀವು ಎಷ್ಟೇ ಜಾಗರೂಕತೆಯಿಂದ ಹಾಲನ್ನ ಕರೆದು ಕಾಯೋದಕ್ಕಿಟ್ರು ಕೂಡ ಹಾಲು ಒಡಿತಾ ಹೋಗುತ್ತೆ. ಈ ಎರಡು ಮೇಲ್ನೋಟಕ್ಕೆ ಕಾಣೋ ಅಂತ ಈ ಲಕ್ಷಣಗಳು ತಪಾಸಣೆ ಈ ರೀತಿ ಕೂಡ ಒಂದು ಮಾಡ್ಬೋದು. ಇಷ್ಟೇ ಅಲ್ಲದೆ ಈ ಕೆಚ್ಚಲು ಬಾವು ರಾಸಿನಲ್ಲಿ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಹಲವಾರು ಪರೀಕ್ಷೆಗಳು ಮತ್ತೆ ವಿಧಾನಗಳನ್ನ ವಿಜ್ಞಾನಿಗಳು ಮತ್ತೆ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಯನ್ನ ಹಲವಾರು ದೇಶದಲ್ಲಿ ಈ ಕೆಚ್ಚಲು ಬಾವುನ ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಈ ಪರೀಕ್ಷೆ ಹಸುವಿನ ಪಕ್ಕದಲ್ಲೇನೆ ಸುಲಭವಾಗಿ ಮತ್ತೆ ಬೇಗ ಮಾಡಿ ಪತ್ತೆ ಹಚ್ಚಬಹುದು. ಈ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಗೆ ಬೇಕಾಗುವಂತಹ ಸಾಮಗ್ರಿಗಳು ಅಂದ್ರೆ ಇದನ್ನ ನೀವು ಯಾರು ಡೈರಿ ಫಾರ್ಮ್ ಇರ್ಬೋದು ಅಥವಾ ಈ ಹಸುಗಳನ್ನ ಸಾಕೊಂಡಿರೋರೆಲ್ಲರೂ ಕೂಡ ಒಂದು ಕಿಟ್ ಅನ್ನ ಮನೆಯಲ್ಲಿ ಇಟ್ಕೊಳ್ಬಹುದು. ಇದರಿಂದ ನಿಮ್ಗೆ ಬಹಳ ಈ ರೋಗನ ಪತ್ತೆ ಹಚ್ಚಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಪರೀಕ್ಷೆಗೆ ಬೇಕಾಗುವಂತ ಸಾಮಗ್ರಿಗಳೇನಂದ್ರೆ ವೃತ್ತಾಕಾರದ ನಾಲ್ಕು ಭಾಗವುಳ್ಳ ಪ್ಲಾಸ್ಟಿಕ್ ಪೆಡಲ್ ಮತ್ತೆ ಅದು CMT ದ್ರಾವಣ, ಅದರ ಜೊತೆಗೇನೆ ಒಂದು ದ್ರಾವಣವನ್ನ ಕೊಟ್ಟಿರ್ತಾರೆ. ಇನ್ನು ಇದು ವಿಧಾನ ಹೇಳೋದಾದ್ರೆ ಪ್ಲಾಸ್ಟಿಕ್ ಪೆಡಲ್ನ ನಾಲ್ಕು ಭಾಗಗಳಿಗೆ ಬೇರೆ ಬೇರೆ ಮೊಲೆಗಳಿಂದ ನೇರವಾಗಿ ಒಂದೆರಡೆರಡು ML ಹಾಲನ್ನು ಕರ್ಕೊಳ್ಬೇಕು. ನಂತರ ನಾಲ್ಕು ಭಾಗಗಳಿಗೆ ತಲಾ ಎರಡೆರಡು ಎಮ್ ಎಲ್ ಹಂಗೆ ಕೊಟ್ಟಿರುವಂಥ CMT ದ್ರಾವಣವನ್ನು ಬೆರೆಸಿ ಆ ಪೆಡಲ್ನ ಒಂದೆರಡು ನಿಮಿಷ ವೃತ್ತಾಕಾರವಾಗಿ ತಿರುಗಿಸ್ತಾ ಹೋಗಬೇಕು. ತಿರುಗಿಸ್ತಾ ಹೋದ್ಮೇಲೆ ಇದ್ರ ಫಲಿತಾಂಶನ ನಾವು ಮೂರು ರೀತಿ ನಾವು ನೋಡ್ತೇವೆ. ಮೊದಲನೇದಾಗಿ ಹಾಲು ಮತ್ತೆ ದ್ರಾವಕಗಳನ್ನ ಒಂದನ್ನೊಂದನ್ನ ಬೆರೆಸಿದಾಗ ಅದು ದ್ರವ ರೂಪದಲ್ಲೇ ಉಳ್ಕೊಳ್ತು ಅಂದ್ರೆ ಹಾಲು ಉತ್ತಮ ಗುಣಮಟ್ಟದಿದೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಕೆಚ್ಚಲು ಬಾವಿನ ಲಕ್ಷಣಗಳು ಇಲ್ಲ ಅಂತಾನೆ ಅಭಿಪ್ರಾಯ ಪಡಬಹುದು. ಇನ್ನು ಎರಡನೇ ಫಲಿತಾಂಶದಲ್ಲಿ ಏನ್ ಹೇಳುತ್ತೆ, ಹಾಲು ಮತ್ತೆ ದ್ರಾವಕಗಳು ಬೆರ್ತಾಗ ಸ್ವಲ್ಪ ಮಟ್ಟಿಗೆ ಮಂದವಾದಂತ ದ್ರಾವಣ ಉತ್ಪತ್ತಿ ಆಯ್ತು ಅಂದ್ರೆ ಆ ಹಾಲಿನಲ್ಲಿ ಸುಪ್ತ ಕೆಚ್ಚಲು ಬಾವು ಇದೆ ಅಂತ ಅಭಿಪ್ರಾಯ ಪಡಬಹುದು. ಇನ್ನು ಮೂರನೇ ರೀತಿಲಿ ಮೂರನೇ ಫಲಿತಾಂಶದಲ್ಲಿ ಹೇಳೋದಾದರೆ ಹಾಲು ಮತ್ತು ದ್ರಾವಕಗಳು ಬೆರೆತಾಗ ಗಣನೀಯ ಪ್ರಮಾಣದಲ್ಲಿ ಅಂದರೆ ಮಂದವಾಗಿರುತ್ತೆ ಅದು ದ್ರಾವಣ ಜೆಲ್ ರೀತಿ ಉತ್ಪತ್ತಿಯಾಗಿರುತ್ತೆ. ಅದರಲ್ಲಿ ನಿಶ್ಚಿತವಾಗಿ ಕೂಡ ಕೆಚ್ಚಲು ಬಾವಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಈಗ ಕೆಚ್ಚಲು ಬೇನೆ ಕಂಡ ತಕ್ಷಣ ಏನು ಮಾಡಬೇಕು ಅಂತ, ಯಾಕಂದರೆ ಕೆಲವು ರೈತರು ಬ್ಲೇಡ್ ತೊಗೊಂಡು ಅದನ್ನು ಕುಯ್ಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಯಾಕಂದರೆ ಗಾಜು ಥರ ಆಗಿರುತ್ತೆ, ಕುಯ್ದು ಅದರಿಂದ ಪಸ್ ತೆಗೆಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅದು ಕಂಡ ತಕ್ಷಣ ಅವ್ರು ಏನು ಮಾಡಬೇಕು? ಅದು ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಬ್ಲೇಡಲ್ಲೆಲ್ಲ ಇಡಿಬಾರ್ದು ಅದು ಕೆಚ್ಚಲ ಹತ್ರ. ಕೆಚ್ಚಲು ಬೇನೆ ಕಾಣಿಸ್ಕೊಂಡ ತಕ್ಷಣ ಅದು ಬೇನೆ ಉಂಟಾಗಿರೋ ಕೆಚ್ಚಲಿನ ಭಾಗದಿಂದ ಫಸ್ಟ್ ಪೂರ್ತಿಯಾಗಿ ಹಾಲನ್ನು ಹೊರ ತೆಗೆದು ಬಿಡಬೇಕು. ಆ ಹಾಲನ್ನು ದೂರ ಚೆಲ್ಲಬೇಕು, ಹತ್ತಿರದಲ್ಲಿ ಚೆಲ್ಲಬಾರದು. ಹಾ, ಹಿಂಡಿನೇ ತೆಗಿಬೇಕಾಗತ್ತೆ. ಇದನ್ನ ಪ್ರತಿ 2-3 ಗಂಟೆಗೆ ಒಂದ್ಸರಿ ಮಾಡಲೇಬೇಕು. ಅಂದ್ರೆ ಇದು ಎಲ್ಲಿ ತನಕ ಅಂದ್ರೆ ನೀವು ಪಶುವೈದ್ಯರನ್ನ ಕರೆಸ್ಬಿಟ್ಟು ಚಿಕಿತ್ಸೆ ಕೊಡಿಸೋ ತನಕ ನೀವು 2-3 ಗಂಟೆ ಕಾಲ ಗಂಟೆಗೆ ಒಂದ್ಸರಿ ಹಾಲನ್ನು ಕರಿತಾನೆ ಇರಬೇಕು. ಯಾಕಂದ್ರೆ ಅಲ್ಲಿ ಕ್ರಿಮಿಗಳು ಒಂದಿದ್ದು 2, 2 ಇದ್ದಿದ್ದು 4 ಹೀಗೆ ಜಾಸ್ತಿ ಆಗ್ತಾ ಉಲ್ಬಣ ಆಗ್ತಾ ಹೋಗುತ್ತೆ. ಬೇಗ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗೆದು ಹೊರಗಡೆ ದೂರದಲ್ಲಿ ಚೆಲ್ತಾ ಹೋಗ್ಬೇಕು. ಮತ್ತೆ ಮಂಜುಗಡ್ಡೆ ತುಂಡುಗಳನ್ನ ಬಟ್ಟೆ ಒಳಗಡೆ ಸುತ್ತಬಿಟ್ಟು ಕೆಚ್ಚಲಿಗೆ ಕಟ್ಟೋದು, ಅಥವಾ ಕೆಚ್ಚಲನ್ನ ತಣ್ಣೀರಿನಿಂದ ತಟ್ತಾ ಇರಬೇಕು. ಹಾಗೆ ಸ್ವಲ್ಪ ಅದು ಬಾವು ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಬೇಗ ನೀವು ನೋಡಿದ ತಕ್ಷಣನೇ ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆನ ಕೊಡಿಸ್ಬೇಕು. ಪಶುವೈದ್ಯರು ಬಂದು ಕೆಚ್ಚಲಿಗೆ ಚಿಕಿತ್ಸೆ ಮಾಡಿದ ನಂತರ ಅವರು ಪ್ರತಿಜೀವಕ ಔಷಧಿಗಳನ್ನ, ಅದು ಇಂಟ್ರಾಮೆಮರಿ ಟ್ಯೂಬ್ ಅಂತ ಹೇಳ್ತೀವಿ, ಅದನ್ನ ಹಾಕಿದಾಗ ಅವ್ರು ಹೇಳೋ ಸೂಚನೆಯಂತೇನೆ 8-10 ಗಂಟೆಗಳ ಕಾಲದಲ್ಲಿ ಒಂದ್ಸರಿ ಅದನ್ನ ಅವರು ಹೇಳ್ಕೊಟ್ಟಾಗೇನೆ ಏರಿಸಬೇಕಾಗತ್ತೆ. ಇಲ್ಲ, ಕೆಲವೊಂದು ಪ್ರತಿಜೀವಕ ಔಷಧಿಗಳು 12-24 ಗಂಟೆಗೊಮ್ಮೆ ಏರಿಸಬೇಕಾಗತ್ತೆ. ಈ ರೀತಿ 3 ದಿನ ಅಥವಾ 5 ದಿನ ಅಥವಾ ಅದು ಜಾಸ್ತಿ ಇದ್ದ ಪಕ್ಷದಲ್ಲಿ ತೀವ್ರತೆ ಜಾಸ್ತಿ ಇತ್ತು ಅಂದರೆ 7 ದಿನಗಳವರೆಗೆ ಕೂಡ ಮಾಡಬೇಕಾಗತ್ತೆ. ಕೆಚ್ಚಲು ಬೇನೆಗೆ ಇರೋ ಮನೆ ಮದ್ದುಗಳು ತಿಳಿಸ್ಕೊಡಿ ಮೇಡಮ್. ಯಾಕಂದರೆ ಪಶುವೈದ್ಯರು ಬರೋವರೆಗೂ ರೈತರು ತಾವೇ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ದರಿಂದ ಮನೆ ಮದ್ದು ಏನಾದರೂ ಇದೆಯಾ ಅಂತ. ಕೆಲವೊಂದು ಮನೆ ಮದ್ದುಗಳಿದೆ, ಅದನ್ನ ಪ್ರಥಮ ಚಿಕಿತ್ಸೆ ಆಗಿ ಬಳಸ್ಕೋಬಹುದು. ಆದ್ರೆ ಆದಷ್ಟೂ ಪಶುವೈದ್ಯರಿಂದ ಚಿಕಿತ್ಸೆ ಮಾಡಿಸೋದ್ರಲ್ಲಿ ತುಂಬಾ ಒಳ್ಳೇದು. ಸ್ವಯಂ ವೈದ್ಯ ಸರಿಯಲ್ಲ ಅಂತ ಹೇಳ್ಬೋದು ಇದರಲ್ಲಿ, ಯಾಕೆಂದ್ರೆ ಕೆಲವೊಂದ್ಸರಿ ಆ ಕೆಚ್ಚಲೆ ನಾಶ ಆಗುವಂತ ಸಾಧ್ಯತೆಗಳು ಇರುತ್ತೆ. ಈ ಮನೆ ಮದ್ದುಗಳಲ್ಲಿ ಹೇಳ್ಬೇಕಂದ್ರೆ, ಈ ಮೊದಲನೇದಾಗಿ 1/2 ಕೆಜಿ ಲೋಳೆ ಸರ, 2 ಇಡಿ ಮುಟ್ಟಿದ್ರೆ ಮುನಿ ಸೊಪ್ಪು, 1 ಚಮಚ ಅರಿಶಿನ ಪುಡಿ, 1 ಕಡಲೆ ಬೀಜದ ಗಾತ್ರದಷ್ಟು ಸುಣ್ಣ, ಇವುಗಳನ್ನೆಲ್ಲ ಒಂದು ಕಲ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅರೆದು ಹಾಲು ಕರೆದ ನಂತರ ಈ ಕೆಚ್ಚಲನ್ನ ತೊಳೆದು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ನಂತರ ಈ ಔಷಧಿನ ದಿನಕ್ಕೆ 2 ಸರಿ ಅಂತೆ ಈ ಬಾವು ಪೀಡಿತ ಆಗಿರುವಂತ ಕೆಚ್ಚಲಿನ ಭಾಗಕ್ಕೆ ಹಚ್ತಾ ಬಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ 7 ದಿನಗಳ ಕಾಲ ಹಚ್ಚಬೇಕಾಗತ್ತೆ. ಮತ್ತೆ ಇದಕ್ಕೆ ಪ್ರತಿದಿನವೂ ಹೊಸದಾಗಿನೇ ಔಷಧಿನ ತಯಾರಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದನ್ನ ವೈದ್ಯರು ಏನ್ ಕೊಟ್ಟಿರ್ತಾರೆ ಔಷಧಿ ಅದ್ರ ಜೊತೆಗೆ ಇದನ್ನ ಮಾಡಬಹುದು. ಹಾ, ಮಾಡಬಹುದು. ಅಂದ್ರೆ ಅದು ಮುಂಚೆ ಒರೆಸ್ಬಿಟ್ಟು ನೀರಲ್ಲಿ ಒರೆಸ್ಬಿಟ್ಟು ಮತ್ತೆ ಈ ಸೋಂಕು ನಿವಾರಕ ದ್ರಾವಣ ಇರುತ್ತೆ ಅದರಲ್ಲಿ ಮತ್ತೆ ಒಂದ್ಸರಿ ಒರೆಸ್ಬಿಟ್ಟು ಬಟ್ಟೆಲಿ ಒರೆಸಿ ನಂತರ ಈ ವೈದ್ಯರು ಕೊಟ್ಟಿರೋ ಅಂತ ಔಷಧಿನ ಹಾಕಬಹುದು. ಹೀಗ್ ಮಾಡಬೇಕು. ಬರೀ ಇದನ್ನೇ ಹಾಕಿ ಬಿಡೋದು ಆತರ ಮಾಡಬಾರ್ದು. ಇಲ್ಲ, ಒಳಗಡೆ ರೋಗ ಉಲ್ಬಣ ಆಗ್ತಾ ಇರುತ್ತೆ. ಮತ್ತೆ ಎಷ್ಟು ಸತಿ ಕೆಚ್ಚಲೆ ಬಿದ್ದೋಗಿದೆ ಅಂತ ಕೂಡ ಕೇಳಿರ್ತೀವಿ ಈ ರೋಗದಿಂದ. ಹೌದು ಹೌದು, ಹಾಗೆ ಆಗಿರೋ ಸಂದರ್ಭಗಳು ಇದೆ. ಇನ್ನು 2ನೇ ಮನೆ ಮದ್ದು ಹೇಳೋದಾದ್ರೆ, 1 ಪಟ್ಟೆ ಲೋಳೆ ಸರ, 1.5 ಅಡಿ ಉದ್ದದ್ದು ಅಮೃತ ಬಳ್ಳಿ ತಗೊಂಡು 1/2 ಹಸ್ತದಷ್ಟು ಅಗ್ಲ ಬೇವಿನ ಚಕ್ಕೆ, 1 ಇಡಿಯಷ್ಟು ವಿಷಮದಾರಿ ಗಿಡದ ಬೇರು, ಇಷ್ಟನ್ನು ನುಣ್ಪಾಗಿ ಅರ್ಕೊಂಡು 1 ಲೀಟರ್ ನೀರಿಗೆ ಸೇರಿಸಿ 450 ml ಬೆಳಗ್ಗೆ, 450 ml ಸಂಜೆ ಕುಡಿಸ್ತಾ ಬರಬೇಕು. ಇನ್ನು ಉಳಿದಿರೋ ಅಂತ 10-20 ml ಔಷಧಿಗೆ ಅರಿಶಿನ ಮತ್ತೆ ಹೊಂಗೆ ಎಣ್ಣೆ ಬೆರೆಸ್ಬಿಟ್ಟು ಕೆಚ್ಚಲಿಗೆ ಲೇಪಿಸ್ತಾ ಬಂದ್ವಿ ಅಂದ್ರೆ ಕೆಚ್ಚಲು ಬಾವು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ 4-5 ದಿನಗಳ ತನಕನಾದ್ರೂ ಮಾಡಬೇಕಾಗತ್ತೆ. ಇನ್ನು 3ನೇದು ಮನೆ ಬದ್ದು ಹೇಳೋದಾದ್ರೆ, ಅಶ್ವಗಂಧ ಬೆಳ್ಳುಳ್ಳಿ ಕಾಳುಮೆಣಸನ್ನ ಬಳಸ್ಕೊಂಡು ಅಂದ್ರೆ 1 ಬೊಕ್ಸೆಯಷ್ಟು ಅಶ್ವಗಂಧದ ಗಿಡ, ಇದನ್ನ ಹಿರೇಮದ್ದಿನ ಗಿಡ ಅಂತಾನು ಕರೀತಾರೆ. ಮತ್ತೆ 5 ಎಸಳು ಬೆಳ್ಳುಳ್ಳಿ, 5 ಕಾಳುಮೆಣಸು, ಮತ್ತೆ ಇದನ್ನ ಒಂದು ಅರ್ಧ ಲೀಟ್ರು ಮೇಕೆ ಹಾಲಿನಲ್ಲಿ ಅರೆದ್ಬಿಟ್ಟು ಹಸುವಿಗೆ ಗೊಟ್ಟದ ಮೂಲಕ ಕುಡಿಸ್ತಾ ಬಂದ್ರೆ ಕೆಚ್ಚಲು ಬೇನೆ ಕಡಿಮೆ ಆಗುತ್ತೆ. ಇದೇ ಮಿಶ್ರಣಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಹೊಂಗೆ ಎಣ್ಣೆನ ಬೆರೆಸ್ಬಿಟ್ಟು ಒಂದ್ 4-5 ದಿನ ಕೆಚ್ಚಲಿಗೆ ಹಚ್ಚುತ್ತಾ ಬಂತು ಅಂದ್ರೆ ಬಾವು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಇಷ್ಟೇ ಅಲ್ಲದೆ ಈರುಳ್ಳಿ ರಸ ಮತ್ತು ನಿಂಬೆ ರಸ, ತೆಂಗಿನೆಣ್ಣೆ, ಅರಿಶಿನ ಈ 4 ಸೇರಿಸಿ ಒಂದು ಮಿಶ್ರಣ ಮಾಡಿ ಕೆಚ್ಚಲಿಗೆ ಹಚ್ಚುತ್ತಾ ಬಂದ್ರೂ ಕೆಚ್ಚಲು ಬಾವು ಕಡಿಮೆ ಆಗುತ್ತೆ. ಈ ಕೆಚ್ಚಲು ಬೇನೆ ಅಲ್ಲದೆ ಬೇರೆ ಬೇರೆ ಯಾವ ಕೆಚ್ಚಲು ತೊಂದರೆಗಳು ಬರುತ್ತೆ? ಈ ಬೇರೆ ಬೇರೆ ಕೆಚ್ಚಲಿನ ತೊಂದರೆಗಳು ಕೂಡ ಇದ್ದಾವೆ. ಕೆಚ್ಚಲು ಅಥವಾ ಮೊಲೆಗಳ ಮೇಲೆ ಮೈಲಿ ಗುಳ್ಳೆಗಳಾಗ ಅಂಥದ್ದು ಕಂಡು ಬರುತ್ತೆ ಒಂದರಲ್ಲಿ, ಕೆಲವೊಂದರಲ್ಲಿ ಹಾಲಿನಲ್ಲಿ ರಕ್ತ ಹೋಗೋ ಅಂಥದ್ದು, ಮತ್ತೆ ಮೊಲೆ ದ್ವಾರ ಮುಚ್ಕೊಂಡಿರೋ ಅಂಥದ್ದು, ಮೊಲೆ ಒಡಕಾಗಿರೋ ಅಂಥದ್ದು, ಈ ರೀತಿ ಬೇರೆ ಬೇರೆ ತೊಂದರೆಗಳು ಕೂಡ ಆಗುತ್ತೆ. ಇದಕ್ಕೆ ಕೆಲವೊಂದು ಮನೆ ಮದ್ದುಗಳಿದೆ. ಈ ಕೆಚ್ಚಲು ಅಥವಾ ಮೊಲೆಗಳ ಮೇಲಾಗುವಂತ ಮೈಲಿ ಗುಳ್ಳೆಗಳಿಗೆ 1/4 kg ಲೋಳೆ ಸಾರ, ಅದಕ್ಕೆ 1/2 ಚಮಚ ಅರಿಶಿನ ಪುಡಿ, ಮತ್ತೆ 1/2 ಕಡಲೆಕಾಳು ಗಾತ್ರದಷ್ಟು ಸುಣ್ಣನ ನುಣ್ಣುಗರೆದ್ಬಿಟ್ಟು ಈ ಔಷಧಿನ ದಿನಕ್ಕೊಂದ್ಸಾರಿ ಅಂತೆ 4-5 ಹಚ್ತಾ ಬಂದ್ರೆ ಈ ಗುಳ್ಳೆಗಳು ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಹಾಲಿನಲ್ಲಿ ರಕ್ತ ಹೋಗೋದು ಈ ಒಂದು ಸಮಸ್ಯೆಗೆ ದಿನಕ್ಕೊಂದ್ಸರಿ 1 ಬೊಕ್ಸೆಯಷ್ಟು ಮುಟ್ಟಿದ್ರೆ ಮುನಿಸೊಪ್ಪನ್ನ 3-4 ತಿನ್ಸ್ತಾ ಹೋದ್ರೆ ಈ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇನ್ನು ಮೊಲೆ ದ್ವಾರ ಮುಚ್ಕೊಂಡಾಗ ಏನ್ ಮಾಡ್ಬೇಕಂದ್ರೆ ಬೇವಿನದು ಎಳೆದು ಕಡ್ಡಿ ಸಿಗತ್ತೆ, ಅದಕ್ಕೆ ಅರಿಶಿನ ಮತ್ತೆ ತೆಂಗಿನೆಣ್ಣೆನ ಬೆರೆಸ್ಬಿಟ್ಟು ಅದು ಬೇವಿನ ಕಡ್ಡಿನ ಅದರಲ್ಲಿ ಅದ್ಬಿಟ್ಟು ತೊಟ್ಟಿನೊಳಗಡೆ ಸ್ವಲ್ಪ ಸೇರಿಸ್ತಾ ಬರಬೇಕು. ಸೇರಿಸಿದಾಗ ಅದರದ್ದು ಸ್ವಲ್ಪ ಭಾಗ ಹೊರಗಡೆ ಕಾಣಿಸ್ಬೇಕು. ಇದನ್ನ 1-3 ದಿನ ಮಾಡಿದ್ವಿ ಅಂತ ಅಂದ್ರೆ ಆ ಮೊಲೆ ದ್ವಾರ ಮುಚ್ಕೊಳ್ಳೋದಿಲ್ಲ. ಅಂದ್ರೆ ಅದನ್ನ ಆ ಕಡ್ಡಿ ಹಾಕಿ ಮತ್ತೆ ಅದನ್ನ ತೆಗೆದ್ ಬಿಡ್ಬೇಕು ಆಗ್ಲೇನೆ? ಇಲ್ಲ, ಹಾಗೆ ಬಿಟ್ಟು ಬಿಡಬೇಕು. ಈ ಬೇವಿನದು ಕಡ್ಡಿಗೆ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದೆ ಅಂತ ಹೇಳ್ತೇವೆ ನಾವು. ಹಾಗೆ ಬಿಟ್ರೆ ಅದು ಏನು ತೊಂದರೆ ಆಗೋದಿಲ್ಲ. ಮತ್ತೆ ಅದನ್ನ ಯಾವಾಗ ತೆಗೆಯೋದು ಮೇಡಮ್? ಹಾಲು ಕರಿಯೋವಾಗ ತೆಗೆದು 1-2 ದಾರೆ ಎಳೆದ್ಬಿಟ್ಟು ಆಮೇಲೆ ಹಾಲು ಕರ್ಕೊಳ್ಬಹುದು. ಆತರ 1-3 ದಿವಸ ಮಾಡ್ಬೇಕು. 2-3 ದಿನ. ಅದರಿಂದ ಒಳಗಡೆ ಏನು ಇನ್ಫೆಕ್ಷನ್ ಎಲ್ಲ ಏನು ಆಗೋದು? ಏನು ಆಗೋದಿಲ್ಲ. ಇದನ್ನ ಸಾಮಾನ್ಯವಾಗಿ ಹಳ್ಳಿ ಕಡೆ ಮಾಡ್ತಾ ಇದ್ದಾರೆ. ಈಗ ಕೈಯಲ್ಲಿ ಹಾಲು ಹಿಂಡಿದಾಗ ಹಾಲು ಒಳಗಡೆ ಉಳ್ಕೊಂಡು ಹಸುವಿಗೆ ಈ ರೋಗ ಬರಬಹುದು ಅಂತ ಹೇಳಿದ್ರಿ. ಈಗ ಮಿಷಿನ್ನಿಂದ ಹಾಲು ಕರೀತಾರೆ, ಅದು ಒಳ್ಳೇದಾ? ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಅದು ಹೌದು, ಅದು ಒಳ್ಳೇದು. ಆದ್ರೆ ಪ್ರತಿಯೊಂದರಲ್ಲೂ ಅಷ್ಟೇ, ನಾವು ಕೈನ ತೊಳ್ಕೊಂಡು ಹಾಲು ಹಿಂಡಬೇಕು, ಹಾಗೆ ಮಷಿನ್ ಕೂಡ ತೊಳೆದ್ಬಿಟ್ಟು ನೀಟಾಗೆ ಸೋಂಕು ನಿವಾರಕ ದ್ರಾವಣದಲ್ಲಿ ತೊಳೆದ್ಬಿಟ್ಟು ಬಳಸ್ಬೇಕು, ಬಿಸಿ ನೀರಿನಿಂದ ತೊಳಿಬೇಕು. ಹಾಗೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಒಂದು ತೊಟ್ಟಿಗೆ ಬಂದಿರುತ್ತೆ ರೋಗ, ಅದನ್ನ ನಾವು ತೊಳೆಯೋದಿಲ್ಲ, ಏನು ಯಂತ್ರದ ಕಪ್ಪನ್ನ ತೊಳೆಯೋದಿಲ್ಲ, ಇನ್ನೊಂದಕ್ಕೆ ಸಿಗಿಸ್ತೀವಿ ಅಂದ್ಕೊಳ್ಳಿ, ಆಗ ಇನ್ನೊಂದು ಮೊಲೆಗೆ ಬರೋ ಅಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಆಮೇಲೆ ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾರೆ, ಹಸುಗೆ ಕೆಚ್ಚಲಿಗೆ ಫಿಕ್ಸ್ ಮಾಡ್ಬೇಕಾರೆ ಅದು ಸರಿಯಾದ ರೀತಿಲಿ ಮಾಡ್ಲಿಲ್ಲ, ನಾವೇನೋ ರಭಸವಾಗಿ ಎಳಿಯೋದು ಅಥವಾ ಇನ್ನೊಂದೇನೋ ಮಾಡಿದ್ರೆ ಆಗ ಕೂಡ ತೊಂದರೆ ಆಗುತ್ತೆ. ನಾವು ಎಲ್ಲವನ್ನು ಕೂಡ ಜಾಗರೂಕತೆಯಿಂದ ಮಾಡಬೇಕು. ಆದ್ರೆ ಮೆಷಿನ್ನಿಂದ ಹಾಲು ತೆಗೆದ್ರೆ ಸಂಪೂರ್ಣವಾಗಿ ಹಾಲು ಸಂಪೂರ್ಣವಾಗಿ ಬರುತ್ತೆ, ಹಸುವಿಗೆ ನೋವೇನಾಗೋದಿಲ್ಲ? ಇಲ್ಲ, ನೋವಾಗೋದಿಲ್ಲ. ಅಂದ್ರೆ ಕೈಯಲ್ಲಿ ಕರೆಯೋದಕ್ಕಿಂತ ವೈಜ್ಞಾನಿಕವಾಗಿ ಕರೆಯೋದು ಉತ್ತಮ. ಆದ್ರೆ ಅದರಲ್ಲೂ ಕೂಡ ನಾವು ಕೆಲವೊಂದಷ್ಟು ಪ್ರಿಕಾಷನ್ ಅಂತ ಹೇಳ್ಬೋದು ತಗೊಳ್ಬೇಕಾಗತ್ತೆ. ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶುವೈದ್ಯಾಧಿಕಾರಿಗಳಾಗಿರುವ ಸವಿತಾ ಎಸ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದರೆ. ಸಂದರ್ಶಕರು ಆರ್ ಲೋಕೇಶ್ವರಿ. ಈ ಸಂದರ್ಶನದ ಮುಂದಿನ ಭಾಗ ಬರುವ ಮಂಗಳವಾರ ಅಂದರೆ 8 ನವೆಂಬರ್ ಪ್ರಸಾರವಾಗಲಿದೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬರಲಿದೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುಂಗುನಿ ಇರಬಹುದು.

ಕಾರ್ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆಯಾ.